ಕಂಪ ಹರಡುತ್ತಲಿದೆ. ಅಕ್ಕಿ ಮುಗಿಲನ್ನು ನೋಡಿ ಬೆಳಕು ಬಂತೆಂದು ಹಾಡಿ, ಅಕ್ಕಿ ಮುಗಿಲನ್ನು ನೋಡಿ ಬೆಳಕು ಬಂತೆಂದು ಹಾಡಿ. ರೆಕ್ಕೆ ಬಿಚ್ಚಿ ಮೇಲೆ ಚಿಮ್ಮಿ ಬಾನಿಗೆ ಹಾರಿದೆ ಹೊಸ ಬೆಳಕು ಮೂಡುತ್ತಿದೆ. ಬೆಟ್ಟದಿಂದ ನೀರು ಜಾರಿ ಧುಮುಕುತ್ತಿದೆ, ಸಾಗರ ಸೇರೋ ಆಸೆಯ ತೊರಿ ಗಾಳಿಯಂತೆ ವೇಗವಾಗಿ ಹರಿಯುತ್ತಲಿದೆ. ಬೆಟ್ಟದಿಂದ ನೀರು ಜಾರಿ ಧುಮುಕುತ್ತಿದೆ, ಸಾಗರ ಸೇರೋ ಆಸೆಯ ತೊರಿ ಗಾಳಿಯಂತೆ ವೇಗವಾಗಿ ಹರಿಯುತ್ತಲಿದೆ. ಬೆಳ್ಳಿ ಬೆಳಕನ್ನು ನೋಡಿ ಮಂಜು ಮರೆಯಾಗಿ ಓಡಿ, ಬೆಳ್ಳಿ ಬೆಳಕನ್ನು ನೋಡಿ ಮಂಜು ಮರೆಯಾಗಿ ಓಡಿ. ಎಲೆಯ ಮರೆಯ ಸೇರಿ ನಲಿವ ಕೋಗಿಲೆ ಹಾಡಿದೆ ಹೊಸ ಬೆಳಕು ಮೂಡುತ್ತಿದೆ. ಬಂಗಾರದ ರಥವೇರುತ್ತ ಆಕಾಶದಿ ಓಡಾಡುತ್ತ, ಅತ್ತ ಇತ್ತ ಸುತ್ತ ಮುತ್ತ ಚೆಲ್ಲಿದ ಕಾಂತಿಯ ರವಿ ಕಾಂತಿಯ. ಇದುವರೆಗೆ ಹೊಸ ಬೆಳಕು ಚಿತ್ರದಿಂದ ಆದ ಗೀತೆ ಕೇಳಿದ್ರಿ. ಪೆಟ್ರೋಲ್ ಕ್ಷೀಣಿಸುತ್ತಿರುವ ಸಂಪನ್ಮೂಲ, ಬಳಸಿದಷ್ಟು ಉರಿದು ಹೋಗುತ್ತದೆ, ಅಪವ್ಯಯ ನಿಲ್ಲಿಸಿದರೆ ಮಾತ್ರ ಉಳಿಯುತ್ತದೆ. ತಿಳಿಯೋಣ ಇಂಧನ ಪೋಲು ಪ್ರಗತಿಯ ಸೋಲು, ವಿವೇಚನೆಯಿಂದ ಇಂಧನ ಬಳಸೋಣ. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್, ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ. ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ಅದೇ ರೀತಿ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಎಲ್ಲ ನನ್ನ ಮನೆಯ ಗೃಹಲಕ್ಷ್ಮಿಗಳಿಗೆ ಒಂದು ಅದ್ಭುತವಾದಂಥ ಅತ್ಯುತ್ತಮ ಯೋಜನೆಯನ್ನು ತಂದಿದ್ದಾರೆ, ಅದೇ ನಿಮ್ಮ ಗೃಹಲಕ್ಷ್ಮಿ. ಈ ಯೋಜನೆಯು ಬಡತನದ ರೇಖೆಗಿಂತ ಕೆಳಗಿರುವ ನಮ್ಮ ರಾಜ್ಯದ 1,23,00,000 ಕುಟುಂಬದ ಯಜಮಾನಿಗಳಿಗೆ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಅಥವಾ ಸ್ವಾಭಿಮಾನದಿಂದ ಜೀವನವನ್ನು ನಡೆಸಿಕೊಡಲಿಕ್ಕೆ ಒಂದು ದಾರಿಯಾಗಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ನನ್ನ ಹೆಸರು ರೇಖಾ ಸಂತೋಷ್ ನಾವಿ ಅಂತ. ಗೃಹಲಕ್ಷ್ಮಿ ಯೋಜನೆ ಬಂದಾಗಿಂದ ನನಗೆ ಬಹಳ ಅನುಕೂಲವಾಗಿದೆ. ನನ್ನ ಹೆಸರು ಈಶ್ವರಿ ಗಂಜೇರಿ, ಟೈಲರಿಂಗ್ ಕೆಲಸ ಮಾಡ್ತೀವಿ. ಹೊಲಿಗೆದು ಏನು ಭೀ ದಾರ ಸೂಜಿ ಏನು ಭೀ ಇತ್ತಂದ್ರೆ ಅದಕ್ಕೂ ಹೆಲ್ಪ್ ಆಗ್ಯದ, ಮಕ್ಕಳ ಎಜುಕೇಶನ್ ಭೀ ಹೆಲ್ಪ್ ಆಗ್ಯದ. ಇವತ್ತು ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ. ಗ್ರಾಮತರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಅಂತರಂಗದ ಮೃದಂಗ ಚಿತ್ರದಿಂದ ಇದೆ ಗೀತೆ. ಸಂತರಾಜನ ಚೈತ್ರದ ಲೇಖನ ಮಾಮರ ಕುವರನ ಹರುಷದ ಗಾಯನ ಸುರಿವಾಧಾರಿ ಹರಿದಾಯಿ ನೀರು ಮಲೆನಾಡ ವಧುವಿನ ತನುವಿನ ಚೇತನ ವಸಂತ ರಾಜನ ಚೈತ್ರದ ಲೇಖನ ಮಾಮರ ಕುವರನ ಹರುಷದ ಗಾಯನ ರೈತ ಬಾಂಧವರೇ, ಸಿಂಪಡಣೆ ಒಂದು, ಉಪಯೋಗ ಎರಡು. ನ್ಯಾನೋ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗುವ ಶಿಲೀಂಧ್ರನಾಶಕ ಸಾಗರೀಕ ಕೀಟನಾಶಕಗಳ ಜೊತೆ ಮಿಶ್ರಣ ಮಾಡಿ ಸಿಂಪಡಿಸಿ. ದೇಶಕ್ಕೆ ರಕ್ಷಣೆ ಸೇನೆ, ಕೃಷಿ ಭೂಮಿಗೆ ರಕ್ಷಣೆ ಮೈಕಾನ್ ತಂತಿಗಳು, ರೈತನ ಕಾವಲುಗಾರ ಮೈಕಾನ್ ತಂತಿಗಳು. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭ ಕೋರುವವರು ಮೈಕಾನ್ ತಂತಿಗಳು. ಇನ್ನು ಮುಂದೆ ಕೇಳಿ ಹೆಣ್ಣು ಹುಲಿ ಚಿತ್ರದಿಂದಾದ ಗೀತೆ. ಹೋ ಸೇವೆ ಹೂ ಮುಡಿದು ಮಲಿನಲ್ಲಿ ದಾಡಲು ವಸಂತ ಕಾಲ ಬಂದಾಗ ವಸಂತ ಕಾಲ ಬಂದಾಗ ಬನದೇವಿ ಹೂ ಮುಡಿದು ಮಲಿನಲ್ಲಿ ದಾಡಲು ವಸಂತ ಕಾಲ ಬಂದಾಗ ವಸಂತ ಕಾಲ ಬಂದಾಗ ಬಾನಾಡಿ ಹಾಡಿ ಬಾನೇರಿ ಆಡಿ ಆನಂದ ಆನಂದ ಎನಬೇಕು ಆನಂದ ಆನಂದ ಎನಬೇಕು ಆನಂದ ಆನಂದ ಎನಬೇಕು ಬನದೇವಿ ಹೂ ಮುಡಿದು ಮಲಿನಲ್ಲಿ ದಾಡಲು ವಸಂತ ಕಾಲ ಬಂದಾಗ ವಸಂತ ಕಾಲ ಬಂದಾಗ ಚಿಗುರಿಂದ ತುಂಬಿ ಗಾಳಿಗೆ ಓಲಾಡಿ ನಲಿವಾಗ ಎಲೆಗಳ ಮರೆಯಲ್ಲಿ ಕೋಗಿಲೆ ಮರಿಗಳ ಸಂಗೀತ ಕೇಳಿ ಬಂದಾಗ ಹೂವಿಂದ ಹಾರಿ ಹೂವನ್ನು ಸೇರೋ ತುಂಬಿಗಳ ಚೆಲ್ಲಾಟ ಹೂವಿಂದ ಹಾರಿ ಹೂವನ್ನು ಸೇರೋ ತುಂಬಿಗಳ ಚೆಲ್ಲಾಟ ಕಣ್ಣಿಗೆ ಆನಂದ ತರುವ ಕವಿನೋಟ ಮನದೇವಿ ಹೂ ಮುಡಿದು ನಲಿ ನಲಿ ದಾಡಲು ವಸಂತ ಕಾಲ ಬಂದಾಗ ವಸಂತ ಕಾಲ ಬಂದಾಗ ಬಾನಾಡಿ ಹಾಡಿ ಬಾನೇರಿ ಆಡಿ ಆನಂದ ಆನಂದ ಎನಬೇಕು ಆನಂದ ಆನಂದ ಎನಬೇಕು ಆನಂದ ಆನಂದ ಎನಬೇಕು ಮನದೇವಿ ಹೂ ಮುಡಿದು ನಲಿ ನಲಿ ದಾಡಲು ವಸಂತ ಕಾಲ ಬಂದಾಗ ವಸಂತ ಕಾಲ ಬಂದಾಗ ತಂಗಾಳಿಯ ತಂಪು ಹಕ್ಕಿ ಹಾಡಿನ ಇಂಪು ಕಿವಿಯಾಗ ಹಕ್ಕಿ ಹಾಡಿನ ಇಂಪು ಕಿವಿಯಾಗ ನೀಲಿಯ ಬಾಲಲ್ಲಿ ನೂರಾರು ಚಿತ್ತಾರ ಕಂಗಳ ತುಂಬಿ ನಿಂತಾಗ ಆಶಯ ಕಡಲಲ್ಲಿ ಮನಸ್ಸು ಮೀನಂತಾಗಿ ತೇಲಾಡಿ ಓಲಾಡಿ ಬರುವಾಗ ಆಶಯ ಕಡಲಲ್ಲಿ ಮನಸ್ಸು ಮೀನಂತಾಗಿ ತೇಲಾಡಿ ಓಲಾಡಿ ಬರುವಾಗ ಬಾಳೆಲ್ಲ ಎಂಥ ಸೊಗಸಾಗ ದೇಶಕ್ಕೆ ರಕ್ಷಣೆ ಸೇನೆ, ಕೃಷಿ ಭೂಮಿಗೆ ರಕ್ಷಣೆ ಮೈಕಾಂತಂತಿಗಳು, ರೈತನ ಕಾವಲುಗಾರ ಮೈಕಾಂತಂತಿಗಳು, ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭ ಕೋರುವವರು ಮೈಕಾಂತಂತಿಗಳು. ಗ್ರಾಮಾಂತರಂಗ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಓಂ ಚಿತ್ರದಿಂದ ಆಯ್ದ ಗೀತೆ. ಅಹಂ ಅಹಂ ಅಹಂ ಅಹಂ ಮಾನಸ ಮಂದಿರ ಕುಂಭ